ತುಂಬಾ ಧನ್ಯವಾದಗಳು ಡಾಕ್ಟರ್ ಬೊರೆಯವರೇ. ಪ್ರಸ್ತುತ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಬೇಸಾಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾಗಿ ನಮ್ಮ ರೈತರಿಗೆ ಈ ಒಂದು ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳಲ್ಲಿ ಪೋಷಕಾಂಶಗಳ ಮಹತ್ವ ವಿಷಯ ಕುರಿತು ಅತಿ ಮಹತ್ವವಾದ ಮಾಹಿತಿಯನ್ನು ಒದಗಿಸಿದ್ದಕ್ಕೆ ತಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಧನ್ಯವಾದಗಳು. ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳಲ್ಲಿ ಪೋಷಕಾಂಶಗಳ ಮಹತ್ವ ಈ ಕುರಿತು ಡಾಕ್ಟರ್ ಬೋರಯ್ಯ ಅವರೊಡನೆ ಸಂದರ್ಶನವನ್ನು ಇದುವರೆಗೆ ಕೇಳಿದರೆ ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ಕೃಷಿ ರಂಗದಲ್ಲಿ ಇನ್ನು ಮುಂದೆ ಜನಪದ ಸಂಗೀತ. ಮುಳಬಾಗಿಲು ತಾಲೂಕು ಕವತನಹಳ್ಳಿಯ ಎಂ ಗೌರಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ. ಮಂದಾಲ ಮನೆಯಾಗಿ ರಂಬೌಳೆ ಕರೆ, ಮಂದಾಲ ಮನೆಯಾಗಿ ರಂಬೌಳೆ ಕರೆ ತನ್ನಿ, ಬಲ್ಲಿ ಬಂಗಾರದ ಚಲುವಿಯ ಸೋಬಾನವೇ, ಬಂದಿ ಬಂಗಾರದ ಚಲುವಿಯ ಜಯಮ್ಮ, ಮುಂಗಯ್ಯ ನಿಡಿದು ಕರೆತಾನೆ ಸೋಬಾನವೇ, ಎಳಗಯ್ಯ ನೀಡಿದಾರೆ ಗಡಗಡನೆ ನಾಡು ಗ್ಯಾಳೆ, ಎಡಗಯ್ಯ ನೀಡಿದಾರೆ ಗಡಗಡನೆ ನಾಡು ಗ್ಯಾಳೆ, ಕೊಡಲ ನೀರಾಗಿ ಬೆವತಾಳೆ ಸೋಬಾನವೇ, ಕೊಡದ ನೀರಾಗಿ ಬೆವತಾಳೆ ಮಾವನ ಮಾಗ, ದಳಿಯ ಸೇರಿ ಸೋದನರಾಯ ಸೋಬಾನವೇ, ಮುಂಗಯ್ಯ ನೀಡಿದಾರೆ ಅಂಜಾಳೋ ಹಾಳು ಕೇಳೋ, ಮುಂಗಯ್ಯ ನೀಡಿದಾರೆ ಅಂಜಾಳೋ ಹಾಳು ಕೇಳೋ, ಬಿಲ್ಲಿಗೆ ನೀರಾಗಿ ಬೆಳತಾಳೆ ಬಿಲ್ಲಿಗೆ ನೀರಾಗಿ ಬೆವತಾಳೆ ಮಾವನ ಮಾಗ, ಇಂಬು ತೋರಿಸೋ ಧನುರಾಯ ಸೋಬಾನವೇ, ರಾಯ ನನ್ನ ಗಂಡನ ವಾರೆಯಲ್ಲಿ ಕುಂತುಕೊಂಡ, ರಾಯ ನನ್ನ ಗಂಡನ ವಾರೆಯಲ್ಲಿ ಕುಂತುಕೊಂಡ, ಮಾಲೆ ಮರಿಯಾಗೆ ಒಳ ಮಾತು ವಾಲೆ ಮುರಿಯಾಗಿ ಒಳ ಮಾತು ರಾಯರ ದೇವ, ವಾಲೆ ನೆರವಾವ್ರೇ ಎರವು ಅಲ್ಲ ಕಾಣೆ ಗುರುವಿನ ಪಾದ ಕಾಣೆ, ಎರವು ಅಲ್ಲ ಕಾಣೆ ಗುರುವಿನ ಪಾದ ದಾಣೆ, ಇಯೋರ ಕಾಲದ ಹಳ ಚಿನ್ನ ಹಿರಿಯೋರ ಕಾಲದ ಹಳೆ ಚಿನ್ನ ಸತಿಯೋಳೆ, ಮುರಿಯನ್ನು ತೀಸಿ ನೋಡಾಗಿ ಸೋಬಾನವೇ, ಅತ್ತೆಯ ಮನ ಮುಂದೆ ಹತ್ತೊಂದಿನ ಒಯ್ಯಾಲೆ, ಅತ್ತೆಯ ಮನೆ ಮುಂದೆ ಹತ್ತೊಂದಿನ ಒಯ್ಯಾಲೆ, ಹತ್ತು ತಮಿಳಿಯ ಹೊರ ದೂರ ನವೇ, ಹತ್ತು ತಮಿಳಿಯ ಹೊರದೂತ ಸೋತ್ತಲ ಸುತ್ತಲ ಗೆಣಿಯಂದೆರ್ನ ಕರೆದಾರೆ ಸೋಬಾನವೇ, ಸುತ್ತಲ ಗೆಣಿಯಂದ್ರನ ಕರೆದು ಕೇಳಾನೆ, ಅತ್ತೆಯ ಮಗಳಲ್ಲದೆ ಮತ್ತಾರಲ್ಲ ಸೋಬಾನವೇ, ಮಾವನ ಮನೆಯ ಮುಂದೆ ಹಾರೊನ್ನಿನ ಉಯ್ಯಾಲೆ, ಮಾವನ ಮನೆಯ ಮುಂದೆ ಹಾರೊನ್ನಿನ ಉಯ್ಯಾಲೆ, ಆಡುತ್ತ ಮಿಣಿಯ ದೂದೂತ ಸೋಬಾನವೇ, ಆಡುತ್ತ ಮಿಣಿಯ ಊದೂತ ತಿಮ್ಮಪ್ಪ, ಹೊಲದ ಗಿಣಿಯಂದಿರನ ಕರೆದಾರೆ ಸೋಬಾನವೇ, ಹೊಲದ ಗಿಣಿಯಂದಿರನ ಕರೆದು ಕೇಳ್ಯಾನೆ, ಮಾವನ ಮಗಳಲ್ಲದೆ ಪರರಲ್ಲ ಸೋಬಾನವೇ, ಕೊಟ್ಟ ಊರಿಂದ ಕೊಟ್ಟ ಮಗಳು ಬಂದು, ಕೊಟ್ಟ ಊರಿಂದ ಸೋಬನವೇ ಎತ್ತಿನ ಮ್ಯಾಲೆ ಸೊಸೆ ಬಂದು ತೆಗಿಸಾಳೆ ಪುಟ್ಟ ರಾಜಣ ನಿಮ್ಮ ಕಣಜಾವ ಸೋಬನವೇ ಹೋದ ಊರಿನಿಂದ ಹೋದ ಮಗಳು ಬಂದು ಬಂದು ಸೋಬನವೇ ಹೋರಿಯ ಮೇಲೆ ಸೊಸೆ ಬಂದು ತೆಗಿಸಾಳೆ ಬಾಲರಾಜನ ನಿಂಬ ಕಣಜಾವ ಸೋಬನವೇ ಅಣ್ಣ ತಮ್ಮಂದ್ರಿಬ್ರು ಎಣ್ಣೆ ಯೋಗರ ಉಂಡು ಲೇರಿ ಸೋಬನವೇ ಹೂವಿನ ಹಾರಿ ಎಗಲೇರಿ ತೆಗಿಸ್ಯಾರೆ ಬಾಲರಾಜನ ಬಿಂಬ ಕಣಜಾವ ಸೋಬನವೇ ಎತ್ತಿನ ಮೇಲೆ ಬಂದವಿ ಹತ್ತು ಕಂಡು ಗಾಗೋದಿ ಪಟ್ಟೆ ಸಾಲ ಗಣ್ಣ ನಿಧಿ ವೈದ ಸೋಬನವೇ ಪಟ್ಟೆ ಸಾಲ ಗಣ್ಣ ನಿಧಿ ವೈದೋ ಒಳಗಿರುವ ಹೆತ್ತಮ್ಮ ಗೋಧಿ ಹಳಕೊಳ್ಳೆ ಸೋಬನವೇ ಹತ್ತು ಕಂಡುಗ ಗೋಧಿ ಅದವೇನೋ ಮಗನೇ ಹತ್ತು ಕಂಡುಗ ಗೋಧಿ ಧನಿಕಾರೋ ಸೋಬನವೇ ಶೆಟ್ಟರು ನಾವು ಧನಿಕಾರು ಮದುವೆಗೆ ಸುತ್ತೇಳು ಬಳಗ ಬರುತ್ತವೆ ಸೋಬನವೇ ಹೊರಿ ಮೇಲೆ ಬಂದವಿ ಆರ್ಕೊಂಡು ಗೋಧಿ ಸೋಬನವೇ ಸಾಲ ಸವಣ್ಣ ನಿಧಿ ವೈದು ಒಳಗಿರುವ ತಾಯಮ್ಮ ಗೋಧಿ ಅಳಕೊಳ್ಳೆ ಸೋ ಆಕಾಶವಾಣಿ ಭದ್ರಾವತಿ ಆಕಾಶವಾಣಿಗೆ 90ರ ಸಂಭ್ರಮ ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ ರೈತರಿಗೆ ಕೃಷಿ ಮಾಹಿತಿ ಮಾರುಕಟ್ಟೆ ದರ ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ ಕೃಷಿ ರಂಗ ರೈತ ಬಂಧು ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ ಶಕ್ತಿಶಾಲಿ 80 ಕರೋಡ್ ಸೇ ಜ್ಯಾದಾ ಲೋಗೋ ಕೋ ಮುಕ್ತ ರಾಶನ್ ಸುನಿಶ್ಚಿತ ಕಿಯಾ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನಾ ಮುಫ್ತ ರಾಶನ್ ಖುಷಹಾಲ್ ಜೀವನ್ ಮಾಹಿತಿ ನೀಡಲಾಗುತ್ತದೆ ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ ಕೃಷಿ ರಂಗ ರೈತ ಬಂಧು ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ. ಕರೋಡ್ ಸೇ ಜಾದಾ ಲೋಗೋಕೊ ಮುಕ್ತ ರಾಶನ್ ಸುನಿಶ್ಚಿತ ಕಿಯಾ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನಾ, ಮುಫ್ತ ರಾಶನ್ ಖುಷಹಾಲ್ ಜೀವನ್. ಈಗ ತಾರಸಿ ತೋಟ, ಈ ಕುರಿತು ಮಾತನಾಡುತ್ತಾರೆ ಎಂ ವಿ ವೀರಮ್ಮ. ಮನುಷ್ಯನ ಜೀವಕ್ಕೆ ಬೇಕಾಗಿರುವುದು ಅತಿ ಮುಖ್ಯವಾಗಿ ಶುದ್ಧ ಮತ್ತು ಸತ್ವಯುತವಾದ ಆಹಾರ. ಒಂದು ಜನಾಂಗದ ಶಕ್ತಿ ಸಾಮರ್ಥ್ಯ ಅಲ್ಲಿಯ ಜನ ತೆಗೆದುಕೊಳ್ಳುವಂತಹ ಆಹಾರದ ಗುಣಮಟ್ಟವನ್ನು ಅವಲಂಬಿಸಿರುತ್ತದೆ. ಇಂದಿನ ನವನಾಗರಿಕತೆ ಹಾಗೂ ಪಟ್ಟಣಗಳ ಬೆಳವಣಿಗೆ ಮತ್ತು ಬೆಳೆಯುತ್ತಿರುವ ಜನಸಂಖ್ಯೆಯ ಬೇಡಿಕೆಯ ಪೂರೈಕೆ ಈಡೇರಿಸುವುದು ಅತಿ ಮುಖ್ಯ. ಅದರಲ್ಲೂ ತಾಜಾ ಹಣ್ಣು ತರಕಾರಿಗಳು ಸಿಗುವುದು ಕಷ್ಟ ಸಾಧ್ಯವಾದ್ದರಿಂದ ಅದನ್ನು ಸಾಧ್ಯ ಮಾಡಿಕೊಳ್ಳುವಲ್ಲಿ ಈ ಕೈತೋಟ ತುಂಬಾನೇ ಸಹಕಾರಿಯಾಗಿದೆ. ಪ್ರದೇಶವನ್ನ ವಿದೇಶಗಳಿಗೆ ಹೋಲಿಸಿದಾಗ ಬೆಳೆಯುತ್ತಿರುವಂತಹ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ವಾಸ ಮಾಡಲು ನಾವು ಇವತ್ತಿನ ದಿನ ವಸತಿಯ ಕೊರತೆಯನ್ನೇ ಕಾಣ್ತೇವೆ. ಅಂತ ಜಾಗದಲ್ಲಿ ದೊರೆಯುವಂತಹ, ನಾವು ವಾಸ ಮಾಡುವಂತಹ ಜಾಗದಲ್ಲಿ ದೊರೆಯುವಂತಹ ಟೆರಸ್ ಮೇಲೆ ಕುಂಡಗಳನ್ನ ಇಡುವುದರ ಮುಖಾಂತರವಾಗಿ ತಾಜಾ ತರಕಾರಿಯನ್ನ ಬೆಳೆದು ನಮ್ಮ ದೇಹಾರೋಗ್ಯವನ್ನ ಕಾಪಾಡಿಕೊಳ್ಬಹುದು. ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ನಾವು ಜಾಗದ ಕೊರತೆಯನ್ನ ಎದುರಿಸುತ್ತಿದ್ದೇವೆ. ಹಳ್ಳಿಗಳಲ್ಲಾದ್ರೆ ಸಾಕಷ್ಟು ಇತ್ತಲ ಕಡೆ ಜಾಗ ಇರುತ್ತೆ. ಮನೆಗೆ ಬೇಕಾದಷ್ಟು ತರಕಾರಿಗಳನ್ನ ನಾವೇ ಸತ್ವಯುತವಾಗಿರ್ತಕ್ಕಂತಹ ಭೂಮಿಯಲ್ಲಿ ಬೆಳಿಬಹುದು. ಆದ್ರೆ ಸಿಟಿಯಲ್ಲಿ ಜಾಗ ಎಲ್ಲಿ? ಅದು ಪ್ರಶ್ನಾತೀತವಾಗಿರ್ತಕ್ಕಂಥದ್ದು. ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಈ ಸೌಲಭ್ಯ ತುಂಬಾನೇ ಕಡಿಮೆ. ಹಾಗಂತ ಹೇಳಿ ನಾವು ತಾಜಾ ಹಣ್ಣುಗಳನ್ನ ತರಕಾರಿಗಳನ್ನ ತಿಂದೇ ಇರೋದಕ್ಕೆ ಆಗುದಿಲ್ಲ. ಯಾಕೆ ಅಂತ ಹೇಳಿದ್ರೆ, ನಾವು ಉತ್ತಮವಾಗಿ ಬೆಳಿಬೇಕು ಅಂತ ಹೇಳಿದ್ರೆ ತಾಜಾ ಹಣ್ಣುಗಳು ಮತ್ತು ತರಕಾರಿಗಳು ದವಸ ಧಾನ್ಯಗಳನ್ನ ತಿನ್ಬೇಕಾಗುತ್ತೆ. ಅಂದ್ರೆ ಮನಸ್ಸಿದ್ರೆ ಮಹಾದೇವ ಅಂತ ಹೇಳಿ ಹೇಳ್ತಾರೆ. ಹಾಗೆ ಬಿಡುವಿನ ಬದಲು ನಮ್ಗೆ ದೊರೆತಕ್ಕಂತಹ ಬಿಡುವಿನ ವೇಳೆಯಲ್ಲಿ ದೊರೆತಕ್ಕಂತಹ ಸ್ವಲ್ಪ ಜಾಗದಲ್ಲಿ ನಮ್ಮ ಮನೆಗೆ ಬೇಕಾಗಿರ್ತಕ್ಕಂತಹ ಉತ್ತಮ ತರಕಾರಿಗಳನ್ನ ನಾವು ಹೇಗ್ ಬೆಳಿಬಹುದು ಎಂಬುದನ್ನ ನಾನೀಗ ತಿಳಿಸ್ಕೊಡ್ತೇನೆ. ಉದಾಹರಣೆಗೆ, ನಮ್ಮ ಟೆರಸ್ ಮೇಲೆ ನಾವೇ ಕೈತೋಟದಲ್ಲಿ ಬೆಳೆಯಬಹುದಾಗಿರ್ತಕ್ಕಂತಹ ವಿವಿಧ ತರಕಾರಿಗಳು ಯಾವ್ಯಾವ ಅನ್ನೋದನ್ನ ನಾನು ಸ್ವಲ್ಪ ಡಿವೈಡ್ ಮಾಡಿ ಹೇಳ್ತೇನೆ, ವಿಭಾಗ ಮಾಡಿ ಹೇಳ್ತೇನೆ. ಸೊಪ್ಪು ಮತ್ತೆ ತರಕಾರಿಗಳು, ಹೂ ಮತ್ತೆ ಅಲಂಕಾರಿಕ ಸಸ್ಯಗಳು, ಔಷಧಿ ಹಾಗೂ ಸುಗಂಧ ದ್ರವ್ಯಗಳು, ಹಣ್ಣಿನ ಬೆಳೆ, ವಾಣಿಜ್ಯ ಬೆಳೆ ಮತ್ತು ಇತರೆ ಸಸ್ಯಗಳು. ಇದನ್ನ ದೊಡ್ಡ ಪ್ರಮಾಣದಲ್ಲಿ ಅಲ್ಲದೆ ಹೋದ್ರೂ